ತಲೆ ಮೇಲೆ ಜಾಠ ಕಟ್ಟನ ಸ್ವಾಮಿ, ಹಣಿಗೆ ವಿಭೂತಿ ಧರಿಸನು ಸ್ವಾಮಿ, ಮುಂಗೈಯ ಝೊಳಗಿ ಹಾಕ್ಯನು ಸ್ವಾಮಿ, ಕೈಯಲ್ಲಿ ಬೆತ್ತ ಹಿಡಿದನು ಸ್ವಾಮಿ, ದೇವಲೋಕ ಬಿಟ್ಟು ಮತ್ತೆ ಕೈ ಇಳಿದ, ದೇವಲೋಕ ಬಿಟ್ಟು ಮತ್ತೆ ಕೈ ಇಳಿದ